ಹೇಮಂತ ಅವರ ಮನದಲ್ಲಿ ಅಂದಂಗ್ ಬಂದಲ್ಲ ಪಾನಿನ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಾಟ್ಲಿಗಳು, ಸಣ್ಣ ಬಾಟ್ಲಿಗಳಿಗೆ ಜೇನುತುಪ್ಪ ತಗೊಂಡಿನಿ. ಉದ್ದ ಇದ ನೋಡ, ನಾನು ಈಗ ಏನಾತ ಗೊತ್ತನು, ನಿನ್ನೆ ನನ್ನ ಸಣ್ಣ ಮಗ ಏನ್ ಮಾಡ್ಯಾನಂತಂದ್ರ, ಮಾರ್ಕೆಟ್ನಾಗ ಯಾರೋ ಜೇನುತುಪ್ಪ ಹಚ್ಚಿದ್ರಪ್ಪ. ಓ ಬಾಬಾ, ಅದನ್ನ ಇವ ಅಗ್ದಿ ಏನೋ ಖುಷಿಯಲ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟನ. ಅದೇನಾಗ್ಯದ, ನಮ್ಮ ಅಜ್ಜಿ ಹೇಳಿಲ್ಲಂತ, ಅದು ಈ ಮೆಣಸು ಇವನ್ನ ಏನು ಜ್ಯೇಷ್ಠ ಮದುವೆ ಎಲ್ಲ ಸೇರಿಸಿ ಜೇನುತುಪ್ಪದಾಗ ಹಿಂಗೆ ಕಲಿಸಿ ಅದನ್ನೇನೋ ಈ ಗಂಟ್ಲು ನೋವಿಗೆ ಹಚ್ಕೋಬೇಕು ಅಂತ ಹಿಂಗೇನೋ ಅಂದಾಳ. ಇವಂಗೆ ಬಡ ಬಡ ನೆನಪಾಗ್ಬಿಟ್ಟದ, ಅವ ಜೇನುತುಪ್ಪ ಹಿಡ್ಕೊಂಬಂದಾನ. ಅದು ಇವತ್ತ ನೋಡಿದ್ರೆ ಅದು ಈ ಬೆಲ್ಲದ ನೀರ್ಪ ನೋಡು, ಏನ್ ಮಾಡ್ತಿ, ಮೋಸ ಮಾಡ್ತಾರೆ. ನನಗ ಅದ ಅನಿಸ್ತ ಅಲ್ಪ, ಇದು ಅವಂಗ ಗೊತ್ತಾಗಲಿಲ್ಲ. ಭಾಳ ಮಂದಿ ಗೊತ್ತೂ ಆಗೋದಿಲ್ಲ, ಮಾರ್ಕೆಟ್ನಾಗ ಎಲ್ಲಿ ಬೇಕಲ್ಲಿ ಹಿಂಗೆ ಹಚ್ಚಿರ್ತಾರ, ಸುಮ್ಮ ಒಂದು ಡಬರಿ ಇಟ್ಟಿರ್ತಾರ, ಮ್ಯಾಲೊಂದಿನ ಜೇನು ಹುಟ್ಟಿಟ್ಟಿರ್ತಾರ, ಅದ್ರ ನಡು ಜೇನುತುಪ್ಪ ಜೇನುತುಪ್ಪ ಅಂತ ಹೇಳ್ತಿರ್ತಾರೆ ಅವರು. ಅದು ಕೆಂಪ ಇದನ್ನ ಬಂದಿರ್ತದ, ಆದ್ರೆ ಇದು ಚಲೋದು ಹೌದು ಅಲ್ಲೋ, ಮೂಲ ಜೇನುತುಪ್ಪ ಹೌದು ಅಲ್ಲೋ, ಇದು ಬಹಳ ಕಷ್ಟದ ಕೆಲಸ ನೋಡಪ್ಪ. ಈಗ ಅದು ಶುದ್ಧ ಹೌದು ಅಲ್ಲೋ ಅಂತೇಳಿ ತಿಳ್ಕೊಳಕ್ಕೆ ರೈತರ ಅನುಭವದೊಳಗೆ ಎರಡು ಹೇಳ್ತಾರೆ. ಒಂದು ಏನಂದ್ರೆ, ಪೇಪರ್ ಇರ್ತಲ್ವೋ, ನಾವು ಓದೋ ಪೇಪರ್, ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಅದರೊಳಗೆ ಸುರಿದ್ರೆ ಅದು ಏನು ನೀರು ಹಾಕಿದ ತಕ್ಷಣ ತಂಪು ತೆಳಗಿಳಿಯುತ್ತೆ, ಹಸಿ ಆಗ್ತದೆ, ಆಗತ್ತಲ್ಲ. ಹಂಗ ಜೇನು, ಶುದ್ಧ ಜೇನು ಹಾಕಿದ್ರೆ ಹಂಗಾಗ ನೆನೆಯುವುದಿಲ್ಲ, ಪೇಪರ್ ನೆನೆಯುವುದಿಲ್ಲ. ಇದು ಒಂದು 15 ನಿಮಿಷ ಬಿಟ್ಟು 30 ನಿಮಿಷ ಬಿಟ್ಟರು ಏನಾಗಲ್ಲ ಅಂತ. ಇದೊಂದು ಶುದ್ಧತೆಯನ್ನ ಅಳ್ಳಿ ಅದನ್ನ ಗುಣಮಟ್ಟ ಪರೀಕ್ಷೆ ಮಾಡ್ಲಿಕ್ಕೆ ಇರುವಂತ ಒಂದು ವಿಧಾನ. ಇನ್ನೊಂದು ಏನಂದ್ರೆ, ಕಡ್ಡಿ ಇರುತ್ತಲ್ಲ, ಕಡ್ಡಿ ಪಟ್ಟಣ, ಕಡ್ಡಿಯನ್ನ ಜೇನೊಳಗೆ ಅದ್ದಿ ಹಿಂಗ್ ಕೆರೆದ್ರೆ ಅದು ಹತ್ತೆ ಅಂತೇಳಂದ್ರೆ ಶುದ್ಧವಾದ ಜೇನ. ಅದು ಹತ್ತಲಿಲ್ಲ ಅಂತ ಹೇಳಿದ್ರೆ ನೀರ್ ಮಿಕ್ಸ್, ನೀರು ಅದ್ರೊಳಗೆ ಅಂಶ ಮಿಕ್ಸ್ ಆಗಿದೆ. ಹೌದೌದೌದು ನೋಡಪ್ಪ, ಇವ್ ಬಾಳ ಚಲೋ ಹೇಳಿದ ನೋಡಿವ. ಅಂದ್ರೆ ನಮ್ಮ ಹುಡುಗರಿಗೆ ಗೊತ್ತಾಗ್ಬೇಕನ್ಪ, ಅಂದ್ರೆ ಅದನ್ನ ತಗೊಳ್ಳೋರಿಗೆ, ಅದ್ರ ಗುಣಮಟ್ಟ ಮತ್ತು ಶುದ್ಧತೆಯನ್ನ ನೋಡಿ ತಗೊಳ್ಳೋರಿಗೆ ಈ ವಿಧಾನಗಳು ಗೊತ್ತಾಗ್ಬೇಕು. ಅದಕ್ಕೆ ನಾನು ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ಏನನ, ನಮ್ಮ ಹಿತ್ತಲದೊಳಗೆ ಹೊಲ ಇತ್ತು ಅಂದ್ರೆ ಹೊಲದೊಳಗೆ ಜೇನು ನಾವ ಯಾಕೆ ಸಾಕ್ಬಾರ್ದು? ಹೌದಲ್ಲೋ ಭಯ ಆದ್ರೂ ನೀ ಏನಪ್ಪ ಹೇಮಂತ, ಜೇನು ಅಂತ ಅನ್ಕೊಳ್ಳೆ ನಮ್ಮಂತವ್ರಿಗೆ ಹೆದರಿಕೆ ಬರ್ತದ, ಪಾಪ ಎಲ್ಲ ಜೇನು ಹುಳ ಕಡಿತಾವು ಅಂತ ಹೇಳಿ. ಹೌದೌದು, ಅಂದ್ರೆ ಅದಕ್ಕೆ ತರಬೇತಿ ಇರುತ್ತೆ, ಜೇನನ್ನ ಹೇಗೆ ಸಾಕ್ಬೇಕು, ಮೊದ್ಲಿಗೆ ಆ ರಾಣಿ ಹುಳು ಹೆಂಗ್ ತರಬೇಕು, ಗೂಣೆ ಹೆಂಗ್ ಬಿಡ್ಬೇಕು, ಆ ಪೆಟ್ಟಿಗೆ ಹೆಂಗ್ ತಯಾರು ಮಾಡ್ಬೇಕು. ಪೆಟ್ಟಿಗೆ ಪೆಟ್ಟಿಗೆ ರಾಣಿ ಹುಳ ಬಂತು ಅಂದ್ರೆ ಎಲ್ಲಾ ಜೇನಿನ ಕುಟುಂಬನ ಬಂದು ಅಲ್ಲಿ ವಾಸ ಮಾಡ್ತಾವ. ಆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವ್ ಎಲ್ಲಿ ಇರ್ತೀವೋ ಅಲ್ಲಿ ಇರ್ಬೇಕು ಅಂತೇಳಿ ನೈಸರ್ಗಿಕವಾಗಿ ಅವು ಹೆಂಗ್ ಮಾಡ್ತಾವ ಅಂದ್ರೆ, ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಹೂವು ನಮ್ಮ ಮಕರಂದ ಸಿಗುತ್ತೆ, ಮತ್ತೆ ಅದು ಎಷ್ಟು ನಮಗೆ ಸುರಕ್ಷಿತ, ಆ ಪ್ರದೇಶ ಎಷ್ಟು ಸುರಕ್ಷಿತ ಅನ್ನೋದು ಕೂಡ ಎಲ್ಲವನ್ನು ಅವರು ಸರ್ವೆ ಮಾಡಿ ಇಂತಲ್ಲಿ ನಾವು ಗೂಡು ಕಟ್ಟಬೇಕು, ಕುಟುಂಬವನ್ನ ಇಡಬೇಕು, ಬೆಳೆಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ತಾವ. ಆದ್ರೆ ನಾವು ಕೃತಕವಾಗಿ ಏನ್ ಮಾಡ್ತೀವಿ, ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಒಂದು ಇರ್ಬೇಕಪ್ಪ, ನೀ ಎಲ್ಲರೂ ಹೋಗಿ ಸಂಗ್ರಹ ಮಾಡ್ಕೊಂಬ, ಎಲ್ಲರೂ ಹೋಗಿ ನೀರು ಕುಡಿ ಅನ್ನೋರ ಗತಿ ಆಗುತ್ತೆ. ಅದಕ್ಕೆ ಏನಂದ್ರೆ, ಎಲ್ಲೆಲ್ಲಿ ಸಾಧ್ಯತೆಗಳು ಇದಾವ ನೋಡು, ನೀರಿನ ಅನುಕೂಲ ಇರಬೇಕು, ಮತ್ತೆ ಮಕರಂದ ಹೀರ್ಲಿಕ್ಕೆ ಹೂವು ಇರಬೇಕು, ಮತ್ತೆ ಕೆಲವೊಂದಿಷ್ಟು ಕಡೆ ಎಲ್ಲಾ ಸರ್ವ ಋತು ಹೂಗಳು ಬರ್ತಾ ಇರ್ತಾವ. ಅಂತಲ್ಲಿ ಅಂದ್ರೆ ಇನ್ನೂ ಅನುಕೂಲ ಅದು, ಇಲ್ಲಂದ್ರೆ ನಾವೇ ಒಂದಿಷ್ಟು ಹೂವಿನ ಬೆಳೆಗಳನ್ನ ಹಾಕ್ತಾ ಇರ್ಬೇಕು, ಗಿಡ ಹಾಕಬೇಕು ಸುತ್ತಮುತ್ತಲು ಹಾಕ್ಬೇಕು. ಮತ್ತೆ ನಮ್ಮಲ್ಲಿ ಕೂಡ ಬಹುವಾರ್ಷಿಕ ಬೆಳೆಗಳು ಇದಾವಲ್ಲ, ಮಾವು ಇದೆ, ಮತ್ತೆ ಹುಣಸೆ ಇದೆ, ಅನೇಕ ನಮ್ಮ ತೋಟಗಾರಿಕಾ ಬೆಳೆಗಳು ಇದಾವಲ್ಲ, ಅವು ಹೂ ಬಿಡ್ತಾ ಇರ್ತಾವ. ಹೌದು ಹೌದು. ಮತ್ತೆ ತೆಂಗು ಅಡಿಕೆ ಇವು ಕೂಡ ಹೂ ಬಿಡ್ತಾ ಇರ್ತಾವ. ಅವು ಹೋಗಿ ಮಕರಂದ ಹೀರೋದ್ರಿಂದ ಇನ್ನೊಂದು ಅನುಕೂಲ ಏನಂತೇಳಂದ್ರೆ, ಅವುಗಳ ಇಳುವರಿ ಕೂಡ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತದೆ. 25-30% ಇಳುವರಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಪರಾಗಸ್ಪರ್ಶ ಆಗಿಬಿಡುತ್ತೆ. ಇವು ಒಂದು ದುಂಬಿನ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಹಿಂಗೆ ಹೋಗಿ ಎಲ್ಲ ಅಲ್ಲಿರ್ತಕ್ಕಂಥ ಇದನ್ನು ಪರಾಗಸ್ಪರ್ಶ ಕ್ಲಿಯರ್ ಆಗಿ ಮಾಡಿಡೋದ್ರಿಂದ ಅದು ಕೂಡ ಒಂದು ಇಂಡೈರೆಕ್ಟ್ ಆಗಿ ಪರೋಕ್ಷವಾದ ಲಾಭ ಅಂತ. ಮತ್ತೆ ನಮಗೆ ಮಕರಂದ ತಂತಂತಂದು ಹಿಂದಕ್ಕೆ ಒಂದೇನೋ ಇದನ್ನ ಓದಿದ್ದಪ್ಪ ಅಂದ್ರೆ ಈಗ ಉದಾಹರಣೆಗೆ ಆಯಾಯ ಪ್ರದೇಶದೊಳಗೆ ಯಾವ ತರದ ಹೂಗಳಿರ್ತಾವ ಆಯಾ ಹೂವಿನ ಮಕರಂದದ ಮೂಲಕ ಅವೇನು ಸಂಗ್ರಹಿಸುವಂತ ಜೇನಿದೆಯಲ್ಲ ಅದು ಬೇರೆ ಬೇರೆ ಬೇರೆ ಬೇರೆ ಹೂವು ಬೇರೆ ಬೇರೆ ರೀತಿ ಇದರಿಂದ ಬೇರೆ ಬೇರೆ ರೀತಿ ಅಂತ ವನಸ್ಪತಿಗೆ ಕಾರಣ ಆಗ್ತಾವ ಅಂದ್ರೆ ಅದು ಬೇರೆ ಬೇರೆ ರೋಗಗಳಿಗೂ ಕೂಡ ಇಂಥದ್ದೇ ಜೇನು ಅಥವಾ ಇಂಥದ್ದೇ ಹೂವುಗಳಿಂದ ಈಗ ಉದಾಹರಣೆ ಈಗ ಮಾವಿನ ಹೂವುಗಳದ್ದೇ ಈಗ ಒಂದು ಮಾವಿನ ತೋಪನೆಯಾಗಿ ಒಂದು ಅಕಸ್ಮಾತ್ ಒಂದು ಜೇನು ಹುಟ್ಟಿತ್ತು ಅಂತಂದ್ರೆ ಅದು ಹೆಚ್ಚಾನ್ ಹೆಚ್ಚು ಆ ಮಾವಿನ ಹೂವುಗಳದ್ದೇ ಜೇನಾಗಿರುತ್ತೆ ಅಥವಾ ಈಗ ಶಾವಂತಿಗೆ ಹೂವಿಂದು ಒಂದು ಪ್ರದೇಶ ಇತ್ತು ಅಂತಂದ್ರೆ ಆ ಶಾವಂತಿಗೆ ಹೂವಿನ ಮಕರಂದನೆ ಹೀರೆ ಆದಂತಹ ಒಂದು ಜೇನು ಇದೆ ಹೌದು ಬೇವು ಬೇವಿನ ಅದರ ಅದ್ರ ಮಕ್ಕಳಿಂದ ತಗೊಂಡ್ರು ಬೇವಿನ ಗುಣನೂ ಅದರಲ್ಲಿ ಇರುವಂತದ್ದು ಅಂದ್ರೆ ಎಷ್ಟು ಪ್ರಕೃತಿ ಅನ್ನುವಂಥದ್ದು ಎಷ್ಟು ವೈವಿಧ್ಯಮಯವಾದಂತಹ ಮತ್ತು ಗುಣಯುಕ್ತವಾದಂತಹದ್ದು ಅದಲ್ಲ ಹೌದು ಹೌದು ಐನ್ಸ್ಟೀನ್ ಅವರು ಏನು ಹೇಳಿದ್ ಗೊತ್ತಾ ಜೇನು ನಾವು ಕಳ್ಕೊಂಡಿವಿ ಅಂದ್ರೆ ಮನುಷ್ಯ ಕುಲನೇ ಇರುವುದಿಲ್ಲ ಯಾಕಂದ್ರೆ ಪರಾಗಸ್ಪರ್ಶ ಆಗ್ಬೇಕು ಹೂ ಬಿಡಬೇಕು ಕಾಯಬೇಕು ಹಣ್ಣಾಗಬೇಕು ಬೀಜ ಉದುರಬೇಕು ಇದಕ್ಕೆಲ್ಲನೂ ಕೂಡ ಒಂದಕ್ಕೊಂದು ಕಾರಣ ಅಂತ ಒಂದಕ್ಕೊಂದು ಕಾರಣ ಒಂದಕ್ಕೊಂದು ಅವು ಒಂದು ರೀತಿ ವರ್ತುಲವಾದಂತಹ ಜೀವನ ಕ್ರಮ ಚಲೋ ಆತ್ ಬಿಡಪ್ಪ ನಮ್ಮ ಹುಡುಗ ಒಂದ್ ಸ್ವಲ್ಪ ವಿಷಯ ಹೇಳ್ತೇನಪ್ಪ ಮಾರಯ್ಯ ಮತ್ತೆ ಒಂದ್ ತರಬೇತಿಗೆ ಹೋಗೋಣಲ್ಲ ಒಂದ್ಸಲ ಹೋಗೋಣಲ್ಲ ಹೋಗೋಣಲ್ಲ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ ಧ್ವನಿಗಳು ಹೇಮಂತ ರಾಮಡಗಿ ಡಾಕ್ಟರ್ ಶಶಿಧರ ನರೇಂದ್ರ ಕೃಷಿ ಮಾಹಿತಿ ಕೇಳಿದಿರಿ ಕೃಷಿರಂಗದಲ್ಲಿ ಇನ್ನು ಮುಂದೆ ಹುಕ್ಕೇರಿ ತಾಲೂಕಿನ ಕಡಪ ಮಲ್ಲಪ್ಪ ಉಪ್ಪಾರ ಹಾಗೂ ಸಂಗಡಿಗರಿಂದ ದಪ್ಪಿನಾಟ ರಾಧಾಕೃಷ್ಣ ಸಂವಾದ ಬರ್ತಾರ ಏನ ಇಲ್ಲ ಆತ ಬಾಂತಾರ ಕೇಳು ಕೇಳ್ದಲ್ಲ ಏವು ತಾತನವರ ಯಾಕ್ರಿ? ಅವ್ರೇನ್ ಹೇಳ್ತಾರೋ ಏನಂದ್ರೆ ಬಂದ ಪ್ರೇಮದಿಂದ ನಾಲ್ಕಾರ ಮಾತು ಮಾತಾಡಿ ಅವ್ರಿಗೆ ಭೇಟಿ ಆಗಿ ಹೋಗ ಅಂತ ಹೇಳ್ತಾರ. ತಾತೇನವ್ರ ಇಷ್ಟು ಜಬರ್ದಸ್ತಲ್ಲಿ ಇವ್ರಿಗೆ ಕೇಳ್ಬೇಕಾದ್ರೆ ಇವ್ ಯಾರಪ್ಪ ಇವ್ ಚೆಲುವ ಕೇಳ ಯಾರಮ್ಮ ಚೆಲುವ ನಮ್ಮ ಮ್ಯಾಲ ಯಾಕೆ ಯಾರಮ್ಮ ಚೆಲುವ ನಮ್ಮ ಮ್ಯಾಲ ಯಾಕೋ ನಿನ್ನೆ ಸಿಗ್ರಾನ ಜೋಕ್ ಮಾರಾಸಿ ಇವ್ ಯಾರಪ್ಪ ಇವ್ ಚೆಲುವ ಕೇಳ ಅಣ್ಣ ಇವರ ಗುರ್ತು ನಮಗಿಲ್ಲ ನಮ್ಮ ಗುರ್ತು ಇವರಿಗಿಲ್ಲ. ಹೌದು, ನಾವ್ ನೋಡಿದ್ರ ಅತ್ತಿಮನೆ ಸ್ವಸ್ತಿರ ಸ್ವಸ್ತಿರ ಗಂಡುಳ ಬಾಲಿರ ಈ ಸುದ್ದಿ ಜರ್ಕರ್ತ ನನ್ನ ಗಂಡ ಗೊತ್ತಾದ್ರ ಇವ್ರದೇನ್ ಪ್ರಾಣ ಉಳಿಯಕಿಲ್ಲ. ಉಳಿದಿಲ್ಲ ಹೆಣ್ಣಿನ ಸಲುವಾಗಿ ಎಂಥವ್ರು ಸತ್ತಾರ ಅನ್ನೋದು ಇವ್ರಿಗೆ ಇನ್ನ ಗೊತ್ತಿಲ್ಲ. ಹೆಣ್ಣಿಗಾಗಿ ಜೋಕ್ ಮಾರಿ 7 ದಿವಸ ತನಕ ಮೆರೆದ ಮೆರೆದ ಕಡೆ 8ನೇ ದಿವಸಕ್ಕೆ ಅಗಸರ ಪಡಿಬೇಡ ಕೆಡಕ್ ಮೂರ್ಚಿ ಹೇಳಿದಾರೆ ಅಂಥವ್ರದೆಲ್ಲ ಹಂಗಾಗಿ ಎಂಥವ್ರ ಅಂದ್ರೆ ಏನ್ರಿ ಅಣ್ಣ? ಹೌದಲ್ಲ ಅಣ್ಣ, ಇವ್ರು ಕರಿಬಾರ್ದು, ನಾ ಬರೋದಿಲ್ಲ ಅಂತ ಹೇಳಿ. ಹೌದು ಏನ ತಾತೆ ಇದ್ರು ಅವ್ರೇನಾರು ಏನಂತಾರ ಜೋಕ್ ಮಾರಿ ನಾವು ಒಂದು ಹೆಣ್ಣಿನ ಮ್ಯಾಲ ಮನಸ್ಸು ಮಾಡಿ 7 ದಿವಸ ಮೆರೆದ 8ನೇ ದಿವಸಕ್ಕೆ ಅವನ ಪಡಿಬಿಡ ಮುಚ್ಚಿದಾರ ಹಂಗೇನಿಲ್ಲ. ನೀನು ಇಲ್ಲಿ ಏನೇ ಮನಸ್ಸು ಮಾಡಕ್ ಬಂದಂದ್ರ ನಿಂದು ಆದ ಪರಿಸ್ಥಿತಿ ಆಗೋದ, ನೀ ಕರಿಬಾರ್ದು ಅವ್ರು ಬರೋದಿಲ್ಲ ಅಂತ ಹೇಳ್ತಾರ. ತಾತ್ಯ ಹರರಪೇ ಸ್ವರರಪೇ ಬ್ರಹ್ಮಿಪಿತಂ ಹರಿ ಹರಿಯಿಂದಲೂ ಬೃಹ ಬ್ರಹ್ಮೋದಿಗಳಿಂದಲೂ ಬ್ರದಂಥ ಲಿಪಿತವು ದಾರುವುದಾರಿಗೆ ಬಿಟ್ಟಿಲ್ಲ. ಆ ಜೋಗ ಬಾರ ಹಣಿ ಮೇಲೆ ಆ ಬ್ರಹ್ಮ ಹಂಗ ಬರಿದ್ದ ಹಂಗ ಆಗ್ಯದ. ಇವರ ಸಲುವಾಗಿ ನನ್ನ ಮರಣ ಆಗಬೇಕನ್ನು ಹಂಗ ಆ ಬ್ರಹ್ಮ ನನ್ನ ಹಣಿ ಮೇಲೆ ಬರೋದು ಯಾಕಾಗಬಾರದು? ಬಾರದು ಬಪ್ಪದು ಬಪ್ಪದು ತಪ್ಪದು ಏನಾಗೋದು ಆಗೋದನ ಏನು ಹೋಗೋದು ಹೋಗೋದನ ತಾತ್ಯ ಪ್ರೇಮದಿಂದ ಬಾ ಎಂದು ಹೇಳಿ ಕರೆಯುವಾಗ ಬರುವುದಿಲ್ಲವೆಂದು ಹೇಳಿ ತಿರುಗಿ ಹೊರಳಿ ಹೊರಟಿದೀಯ ನೀನ. ಮರಳಿ ಬರುವವರೆಗೂ ಈ ದೇಹ ಸ್ಥಿರವಾಗಿ ಉಳಿಯುವುದು ಅನ್ನುವುದು ನಂಬಿಕೆ ನಿನ್ನಲ್ಲಿ ಐತಿ? ಈ ದೇಹ ಸ್ಥಿರವಾಗಿ ಉಳಿಯಲಿಕ್ಕೆ ಬಂದದೇನ? ಕಣ್ಣಿಗೆ ಕಾಣುವ ವಸ್ತು ಈ ಭೂಮಿ ಮೇಲೆ ಯಾವುದು ಸ್ಥಿರವಾಗಿ ಉಳಿದಿರುವುದು? ಇದು ಒಂದು ದಿನ ನಾಶವಾಗಿ ಹೋಗುವಂತ ಶರೀರದ ನಾಶವಾಗಿ ಹೋಗುವ ಈ ನಿನ್ನ ದೇಹಕ್ಕೆ ಎಷ್ಟೊಂದು ಉಣಸಿದರೇನು, ಎಷ್ಟೊಂದು ತಿದಸಿದರೇನು, ಎಷ್ಟೊಂದು ಉಡಸಿದರೇನು, ಎಷ್ಟೊಂದು ತೊಡಸಿದರೇನು, ಎಷ್ಟೊಂದು ಅಲಂಕಾರವನ್ನು ಮಾಡಿದರೇನು, ಎಷ್ಟೊಂದು ವೈಭವವನ್ನು ಮಾಡಿದರೇನು, ಎಷ್ಟೊಂದು ಶೃಂಗಾರವನ್ನು ಮಾಡಿದರೇನು? ಒಂದು ದಿನ ನಿನ್ನ ದೇಹ ಹೋಗುವುದು ಮಣ್ಣಿನಲ್ಲಿ ಅಲ್ಲ ಏನಾ? ಅದು ನಿನಗೆ ಗೊತ್ತ ಇಲ್ಲ ಏನಾ? ಮತ್ತು ಅದು ನಿನಗೆ ಇನ್ನೂ ತಿಳಿದಿಲ್ಲ ಏನಾ? ನಿನ್ನ ದೇಹ ಚಂದನದ ಗೊಂಬೆಯಾಗಿರಬಹುದು, ಕರಪುರದ ಗೊಂಬೆಯಾಗಿರಬಹುದು, ಬಂಗಾರದ ಗೊಂಬೆಯಾಗಿರಬಹುದು. ಈ ದೇಹವನ್ನು ನೀನು 10 ಅಂತಸ್ತಿನ ಮಾಡಿಯೇ ಮೇಲಿದಕ್ಕೆ ಬಹಳ ವೈಭವವನ್ನು ಮಾಡಿರಬಹುದು, ಮೆತ್ತನ ಗಾದಿಯ ಮೇಲೆ ಮಲಸಿರಬಹುದು, ಗಾಜಿನ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟರೂ ಕೂಡ ಒಂದು ದಿನ ಈ ನಿನ್ನ ದೇಹ ಹೋಗುವುದು ಎಲ್ಲಿ? ಮಣ್ಣಿನಲ್ಲಿ. ಮಣ್ಣಿನಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ತಾತೆ ಒಂದೇ ಒಂದು ಸಲ ಪ್ರೇಮದಿಂದ ಇವರು ನಮ್ಮ ಮನೆಗೆ ಬಂದು ನಮ್ಮ ಮನೆಯ ಹೊಸ್ತಲದ ಒಳಗೆ ತಮ್ಮ ಪಾದ ಕಮಲಗಳನ್ನು ಇಟ್ಟು ತಾತ್ಯ ಒಂದೇ ಒಂದು ಅನ್ನಗಳನ್ನು ಸ್ವೀಕಾರ ಮಾಡಿ ಹೊರದಾದ್ರೆ ಏನಾಗ್ತದ? ಮನಸ್ಸಿಗೆ ಆನಂದ ಆಗ್ತದ, ಆದ್ರೆ ದೇಹಕ್ಕೆ ಏನು ಆಗೋದಿಲ್ಲ. ಯಾಕೆ? ಕಣ್ಣಿನಿಂದ ನೋಡಿದಾಗ ಕಣ್ಣಿಗೆ ಆನಂದ ಆಗ್ತದ, ಮನೆಗೆ ಬಂದಾಗ ಮನಸ್ಸಿಗೆ ಆನಂದ ಆಗ್ತದ, ದೇಹಕ್ಕೆ ದೇಹವನ್ನು ಅರ್ಪಣೆ ಮಾಡಿದಾಗ ದೇಹಕ್ಕೆ ಆನಂದ ಆಗ್ತದ. ತಾತ ಯಾಕೆ ಬರಬಾರದು? ಬರ್ಬೇಕಲ್ಲ ಅಂತ ಹೇಳ್ರಿ. ಮತ್ತಾದ್ರೆ ಹೇಳ್ತೀನಿ ಕೇಳು. ಆಗ ನಾನು ಹೇಳುವ ಮಾತು ಗುರ್ತಾಯ್ತು. ಚಂದವಾಗಿ ತಾಂಬರ ಭವ ಜೋಡಿ ಕುತರಿ ಕುಪ್ಸ ಹತ್ತಿ ನೋಡಿ ತಂದೇನ ಹುಡುಗಿ ನಿನ್ನ ಮ್ಯಾಲ ಪ್ರೀತಿಯ ಮಾಡಿ ನಿನ್ನ ಕಿವಿಯಾಗ ವಾಲಿ ಬುಗುಡಿ ತಂದೇನ ಹುಡುಗಿ ಹುಬ್ಬಳ್ಳಿ ದರಬಿಟ್ಟದಕ್ಕೆ ರತ್ನ ಕೆತ್ತಿದ ಹೂವ ಜೋಡಿ ಮುತ್ತ ಹಚ್ಚಿದ ಲವಲಕ್ಕ ಚಂದ ವಜ್ರ ಕೆಚ್ಚಂತ ವಡ್ಡೇನ ಚಂದ ಕಿಲ್ಲೆ ಪಿಲ್ಲೆ ಬಾಜು ಬಂದ ತಂದೇನ ಹುಡುಗಿ ನಿನ್ನ ಸಂಬಂಧ ಬಂದ ಮೋದ ಮಾಡ ಹೋಗ ಹುಡುಗಿ ಹೌಸಿದಿಂದ ಈ ಗಲ್ಪ ಹುಡುಗನ ಮುಂದ ಸ್ವರ್ಗ ಇಳಿದಂತಾಗುವ ನನ್ನ ಮುಂದ ಇಷ್ಟು ಅಮರವಾದ ಪ್ರೇಮದಿಂದ ನಾನು ಕರೆಯುವಾಗ ಇವರ ಯಾಕ ಬರುವುದಿಲ್ಲ ಅಂತ ಹೇಳ್ತಾರ. ಇವರಿಗೆ ಏನ ಬೇಕಾಗ್ಯದ ತಾತ್ಯ? ಇವತ್ತು ನನ್ನ ಜೀವ ಒಂದು ಬಿಟ್ಟು ಇವರ ಏನ ಬೇರ್ತರ ಮೇಲೆ ಕೊಡ್ತೇನೆ ಹೌದಲ್ಲ? ಅನಾದಿ ಬ್ರಹ್ಮ ಶಾಶ್ವತ ತಮ್ಮ ಖಂಡ ವಸ್ತುಕ ಕೇಳಲ್ಲ ಆಕಾಶದೊಳಗ ಮೋಡ ಹುಟ್ಟಿ ಕರಿಗದಂಗ ಕರಿಗೆ ಹೋತ ನಿನ್ನ ಮಾಯದ ಜಾಲ ಮಾಯ ಕರೆ ಆದರ ಮಾಯದ ಸೃಷ್ಟಿಯ ಲಯ ಯಾಕೆ ಆಗತತೆ ಹಗಲಲ್ಲ ಮತ್ತು ಮ್ಯಾಲ ಮ್ಯಾಲ ಹೆಚ್ಚು ಹೆಚ್ಚು ಎಂದ ಸಾರಿ ಹೇಳಬೇಡ. ಕೂಡಿದ ಸಭೆಯೊಳಗ ಬೀಜ ಅಣ್ಣುವುದು ಮೊದಲ ಹುಟ್ಟೇತಿ ಬ್ರಹ್ಮಾಂಡದೊಳಗ ಇಳದವಳಾದಿಯ ನೀನ ಬಾಳ ಹೇಳದೊಳಗ ಏನು ಇಲ್ಲ ಅರ್ಥ ವ್ಯರ್ಥವಾಗಿ ದುಡುಕಬೇಡ ದುಡುಕಿ ಕೆಡಬೇಡ ಹೌದಲ್ಲ ತಾತ್ಯ? ಪ್ರೇಮದಿಂದ ನಾನು ಕರಿತಾ ಇದ್ದೇನೆ. ಒಂದೇ ಒಂದ್ಸಲ ಒಂದೇ ಒಂದ್ಸಲ ಬಂದು ಹೋಗಂತ ಹೇಳು. ಹೇಳ್ದಲ್ಲ ಏವೋ ಅಣ್ಣ ಯಾಕ್ರಿ ಈ ಚಾನ್ಸ್ ಐತಿ ಮಾಡ್ಕೊರಿ ನೋಡ. ಎಂತ ಚಾನ್ಸ್? ನೀವ್ ಏನ್ ಬೇಡ್ತಾರೆ ಬೇಡ ಬೇಡಿದ್ದು ಕೊಡಕ ಅವ್ರು ತಯಾರದವ್ರಿಗೆ ಹಿಂಗ ಅಂತ ಅಂದ್ರ ತಾತೆ ಬೇಡಿದ್ದು ಕೊಡಬೇಕಾದ್ರೆ ಅದಕ್ಕೆಲ್ಲ ಬಾಳ ಬೇಕಾಗ್ತತಿ. ಅದೇನ್ ಬೇಡ್ರಲ್ಲ ಬೇಡಿದ್ದು ಅಲ್ಲ ಹೇಳುದು ಅಲ್ಲ ಈಗ ನಾ ಯಾರು ಅನ್ನೋದು ಅವ್ರಿಗೆ ಇನ್ನ ಗೊತ್ತಾಗಲ್ರಿ ಅವ್ರಿಗೆ ಇನ್ನಾಗೈತಿ ಗೊತ್ತಾಗಲ್ಲ ಇನ್ನ ಗೊತ್ತಾಗಲ್ರಿ. ಕೇಳುವದಲ್ಲೋ ತರ ಕರಮುನಿ ಕೇಳುವದಲ್ಲೋ ತರ ಕರಮೋನ್ನ ಕೇಳುವದಲ್ಲೋ ತರ ಕರಮೋನಿ ಕೇಳುವದಲ್ಲೋ ತರ ಕರಮೋನಿ ನಾನು ಬಂಗಾರ ನೀನು ಕಬ್ಬಿಣಿಸುರ ನಾನು ಬಂಗಾರ ನೀನು ಕಬ್ಬಿಣಿಸುರ ನಾನು ಬಂಗಾರ ನೀನು ಕಬ್ಬಿಣಿಸುರ ನಾನು ಬಂಗಾರ ನೀನು ಕಬ್ಬಿಣಿಸುರ ಕೇಳುವದಲ್ಲೋ ತರ ಕರಮೋನ್ನ ಕೇಳುವದಲ್ಲೋ ತರ ಕರಮೋನ್ನ ಶಮ್ಲೇವಾಡಿ ಊರ ಅಪ್ಪೈ ಕವೀಶೂರ ಶಮ್ಲೇವಾಡಿ ಊರ ಅಪ್ಪೈ ಕವೀಶೂರ ಶಮ್ಲೇವಾಡಿ ಊರ ಅಪ್ಪೈ ಕವೀಶೂರ ಶಮ್ಲೇವಾಡಿ ಊರ ಅಪ್ಪೈ ಕವೀಶೂರ ಕೇಳುವದಲ್ಲೋ ತರ ಯರಮುನ್ನ ಕೇಳುವದಲ್ಲೋ ತರ ಯರಮುನ್ನ ಕೇಳುದೆಲ್ಲ ತರ ತಾತ ಇವ್ ಎಂಥ ನನ್ನ ವರ ಅಲ್ಲ ಹೌದಿಲ್ಲ ಹೆಣ್ಣಿನ ಸಲುವಾಗಿ ಏನೇನಾಗೈತಿ ಹೇಳ ಏನಾಗ್ತೀರಿ ತಾತ ಹೆಣ್ಣಿನ ಸಲುವಾಗಿ ಎಂಥವ್ರೆಲ್ಲ ಹಾಳಾಗಿ ಹೋಗಿದಾರು ಪರಿಯೋಣಿ ಪತಿ ಬೆಂದು ಕೋಟಿ ಪುಣ್ಯ ವಿನಸ್ಥಿತಿ ಜಪವು ನಾಸ್ತಿ ತಪವು ನಾಸ್ತಿ ಬ್ರಹ್ಮಹತಿ ಪದೇ ಪದೇ ಅಂದ್ರೆ ಈ ತರ ಅರ್ಥ ಗೊತ್ತಾಯ್ತು. ಒಬ್ಬ ಬ್ರಾಹ್ಮಣನ ಕೊಂದ್ರೆ ಎಷ್ಟು ಪಾಪ ಬರುವುದು ಎಂದು ಈ ಪಂಡಿತರು ಹೇಳುವ ಮಾತು ಗೊತ್ತಿದ್ದು ಈ ಎರಡನೇದು ಹೆಣ್ಣು ಮಕ್ಕಳನ್ನು ಮೋಹಿಸಿದವನು ರವಿರಿವು ನರಕದಲ್ಲಿ ಬೀಳುವನು. ಹೌದು ಮನೆಯಲ್ಲಿ ತನ್ನ ಮದುವೆ ಹೆಂಡತಿ ಇರುವಳು ಅವಳು ಹಿಂಬಾಲಿ ಜನ್ಮ ಮಾಡಂತ ಹೇಳ್ರಿ ಹಿಂಗಲ್ರೇವ ತಾತೇನವ್ರ ಹಿಂಗ ಹೋಗಿ ಹೇಳ್ರಿ ಏನ ಮನ್ಯಾಗ ಮದ್ವೆ ಅಂತ ಇವ್ರಿ ಚಲೋ ಅರ್ಧ ಇವ್ರಿಗೇನ್ ಕೊಡ್ತೇವ ಅಂತಾರಲ್ಲ ಅದನ್ನ ಅಲ್ಲೇ ಮನ್ಯಾಗ ಕೊಟ್ಟ ಅಲ್ಲೇ ಆರಾಮ್ಸಿ ಇರ್ರಿ ಅಂತ ಹೇಳ್ತಾರ ಅವ್ರು. ಅವ್ರು ನೀ ನೋಡ್ರ ಒಂದ ಕಬ್ಬಿಣದ ಅವ್ರು ನೋಡ್ರ ಬಂಗಾರದ ಬಂಗಾರಕ್ಕ ಕಬ್ಬಿಣ ಅವ್ರಿಗೆ ಹೆಚ್ಚಿನ ಬರೀ ಹತ್ತೈತನ ಇಲ್ಲ ಅಂದ್ರೆ ಏನು ಅವರಲ್ಲಿ ನಾನು ನಂತ ಅಹಂಕಾರ ಅವರಲ್ಲದ ತುಂಬ್ಯದ ಹೌದು ಹೆಣ್ಣು ಅಂತಾದ ಒಂದು ಶ್ರೇಷ್ಠವಾದ ಬಂಗಾರದ ಗಂಡಸನ ಕೇವಲ ಒಂದು ಕಬ್ಬಿಣ ಚೂರಾಗ್ಯದ ಅಂತ ಏನು ಹಾ ಹುಟ್ಟಿ ಬಂದ ದೇಹ ಇದ ಬಿಟ್ಟ ಹೋಗುವಾಗ ಕೆಟ್ಟ ನಡತಿ ಯಾಕೆ ಹುಡುಗಿ ನಿನ್ನಲ್ಲಿ ಸುಟ್ಟ ಹಾಕಬಹುದಲ್ಲ ಅದನ್ನ ನೀನು ನಿನ್ನ ದೇಹದಲ್ಲಿ ಮನುಷ್ಯನಾಗಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಸೃಷ್ಟಿಯ ನೇಮ ಹೇಳತತಿ. ಮಾನವ ಜನ್ಮ ಅಂದ ರೈತ ಹುಡುಗಿ ಇದು ಒಂದು ಅರವಿನ ಜನ್ಮ ಅರವಿನ ಜನ್ಮಕ್ಕ ಬಂದ ಮೇಲೆ ಅರು ಎಂಬ ಗುರುವಿನ ಸಂಘ ಮಾಡಬೇಕ ಮೋಕ್ಷ ದಾರಿ ಒಂದು ಹಿಡಿಯಬೇಕ ಆಚಾರ ನುಡಿಯಬೇಡ ವಿಚಾರ ಮಾಡಿ ನೋಡ ಬಲ್ಲವರ ಎಲ್ಲಾರು ಸಭೆಯದೊಳಗ ಅಲ್ಲದ ಮಾತನಾಡಲು ಸಲ್ಲಿಗೊಮ್ಮೆ ಕೇಳತೇನೆ ಎಲ್ಲಿದ್ದ ಬಂದೆ ಹೇಳ ನೀನಾ ನಿನ್ನಲ್ಲಿ ಇಲ್ಲ ಏನ ನಾನ ಆರ ಗುಣಗಳನ್ನು ಅಳಿಯಲಾರದ ಹೆಣ್ಣ ಮೂರ ಗುಣಗಳನ್ನು ತಿಳಿಯಲಾರದ ಹೆಣ್ಣ ಮನಸ್ಸಿಗೆ ಬಂದಂತೆ ಮಾತನಾಡೋದಲ್ಲಿ ಏನು ಸರಿಯಲ್ಲ ಹೌದಲ್ಲ ತಾತ ಇವತ್ತಿವರು ಏನು ಬೇಡ್ತಾರೆ ಬೇಡಿ ಕೊಡ್ತೇನೆ ಆರ ತಾತ ಇವರು ಏನು ಬರ್ತಾರ ಏನ ಇಲ್ಲ ತಾತ ಇರ್ಲಿ ಮತ್ತೆ ಹೇಳ್ತೀನಿ ಕೇಳು ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನಾರಿ ಕಥೆ ಹೇಳ ನ ಕೇಳ ಹುಡುಗಿ ನನ್ನ ಕಬ್ಬಿನ ಕತಿ ಹೊಡೆದ ಹೇಳತ್ತೇನ ಅದರ ರೀತಿ. ಕಬ್ಬಿನದಿಂದ ಉಳದೈತ ನಿನ್ನ ಮಾಣ, ಕಬ್ಬಿನದಿಂದ ಉಳದೈತ ನಿನ್ನ ಸೀಲ, ಕಬ್ಬಿನದಿಂದ ಉಂಡುಟ ತಡೆಗಟ್ಟ ಹುಡುಗಿ ಸುಖದಿಂದ, ಕಬ್ಬಿನದಿಂದ ಹಾಕಿದೆ ಕೊರಳಾಗ ಮಾಂಗಲ್ಯ ಸೂತ್ರ ನನ್ನಿಂದ. ತಿಳಿಸಿ ಹೇಳತ್ತೇನೆ ಕೇಳ ಹುಡುಗಿ ಇನ್ನ ಮ್ಯಾಲ, ನನ್ನ ಕಬ್ಬಿನ ನೇಗಲ ಭೂಮಿಯನ್ನ ಹದ ಮಾಡಿ ಅದೇ ಭೂಮಿಯಲ್ಲಿ ಹತ್ತಿಯ ಬೀಜವನ್ನ ಹಾಕಿ ಹತ್ತಿನ ನುಡಿದ ಉಟ್ಟಂತ ಪಿತಾಂಬ್ರ ಯಾರ್ದ ನನ್ನ ಕಬ್ಬಿನ ಹೌದ ಅಲ್ಲ, ನನ್ನ ಕಬ್ಬಿನದ ದಾತ ಇವರ ಮಾನ ಮರ್ಯಾದೆ ಉಳಿತಿತ್ತು ಹೌದಲ್ಲ, ಇವರ ಬಂಗಾರಕ್ಕಿಂತಲೂ ನನ್ನ ಕಬ್ಬಿನ ಯಾವ ಕಾಲಕ್ಕೂ ಶ್ರೇಷ್ಠದ ಮತ್ತು ಯಾವಾಗಲೂ ಶ್ರೇಷ್ಠದ ಹೌದಲ್ಲ. ಇವರ ಪ್ರೇಮದಿಂದ ನಾನು ಕರೆಯುವಾಗ ಇವರ ಬರ್ತಾರೋ ಅಥವಾ ಏನೋ ಇಲ್ಲೋ ಎಲ್ಲೋ ಕೇಳು ತಾತಿನವ್ರಿ, ನೀವೇನು ಹೇಳಿದ್ರಿ ಬಂಗಾರ ಶ್ರೇಷ್ಠ ಅಂತ ಹೇಳಿದ್ರಿ, ನಿಮ್ಮ ಬಂಗಾರ ಮಾರ್ಕೆಟ್ ಡೌನ್ ಆದ್ರೆ ಕಬ್ಬಿನ ಮಾರ್ಕೆಟ್ ಹೆಚ್ಚಾಗ್ತಾವ್. ಅದೇ ಹಂಗ ನಿಮ್ಮ ಬಂಗಾರ ಹ್ಯಾಂಗ ಇರ್ತೈತಿ ವಾ, ಒಂದ್ ಇಟ್ಟು ಪೀಸ್ ಇರ್ತೈತಿ ಅಥವಾ ಒಂದ್ ಬಿಸ್ಕೆಟ್ ಹಂಗ ಇರ್ತೈತಿ. ಆ ಬಂಗಾರ ತಗೊಂಡು ನೀವೆಲ್ಲಿ ಹೋಗ್ತೀರಿ? ಪತ್ತಾರ ಮನೆ ಹೋಗ್ತೀರಿ. ಹೋಗ್ತೀವಲ್ಲ ಆ ಪತ್ತಾರ ಏನ್ ಮಾಡ್ತಾ, ಅಡಗಲ್ ಮೇಲೆ ನಿಮ್ ಬಂಗಾರ ಇಡ್ತಾ, ಕೈಯ ಸುತ್ತಿಗೆ ಕಬ್ಬಿನ ಹಿಡಿತಾ, ಎರಡು ಕೋಟ ಬಂಗಾರ ಯಾವ ಬೇಕಾದ ಸಿಂಗಾರ ಆಗ್ತೈತಿ. ಸಿಂಗಾರ ಆಗ್ತೈತಿ ಕಬ್ಬಿನ ನಿಮ್ ಬಂಗಾರ ಸಿಂಗಾರ ಆಗ್ತೈತೇನಾ? ಇಲ್ಲ ಇದಕ್ಕೆ ಏನ್ ಮಾಡ್ಬೇಕಾಗ್ತಿತ್ತು, ಕಬ್ಬಿನ ಪದರ ಕಟ್ಕೋಬೇಕಾಗ್ತಿತ್ತು. ಈ ತಾತೆನವ್ರ ಪದರ ಕಟ್ಟುವಂತ ಪರಿಸ್ಥಿತಿ ಏನಿಲ್ಲ. ಈ ಸದ್ಯ ನೋಡಿದ್ರೆ ಪತ್ತಾರ ಅಡಗಲ್ ಇಡಬೇಕಾದ್ರೆ ಎಲ್ಲಿ ಇಡ್ತಾನು? ಅಲ್ಲೇ ಅವ್ನು ಮುಂದಿಡ್ತಾ. ಮುಂದಿಡ್ತಾ ಹೌದು. ಅದ್ರ ಬುಡಕ್ಕೆ ಏನತಿ? ಅಲ್ಲೇ ಭೂಮಿ ಇರ್ಲ ಭೂಮಿ. ಹಾ ಅಂದ್ರೆ ಅದ್ರ ಬುಡಕ ಭೂಮಿ ಭೂಮಿ. ಇವ್ ಕುಂಡ್ರಾಮ್ ಪತ್ತಾರ ಎಲ್ಲಿ ಕುಂಡಿರ್ತಾನ? ಅಲ್ಲೇ ಭೂಮಿ ಮೇಲೆ. ಭೂಮಿ ಮೇಲೆ. ಹಾ ಹೆಣ್ಣಂದ್ರೆ ಒಂದ ಭೂಮಿ ಇದ್ದಂಗ. ಹೌದು. ಗಂಡಂದ್ರೆ ಒಂದ್ ಬೆಳಕ್ ಕಬ್ಬಿನ ಇದ್ದಂಗ. ಗಂಡ ಹೆಣ್ಣ ಇಲ್ಲದ ಈ ಭೂಮಿ ನಡೆದಿಲ್ಲ. ಇಲ್ಲ ಇಲ್ಲ ಹೌದಿಲ್ಲ. ಎಲ್ಲಾ ಕಾರಣ ತಾತಿ ಆ ಹೆಣ್ಣು ಅನ್ನುವಂತಹದ್ದು ಮನೆಯಲ್ಲಿ ಐತಿ. ಆ ಹೆಣ್ಣು ಬಿಟ್ಟು ಪರಸ್ತ್ರೀಯರ ಬೆನ್ನು ಹತ್ತೋದೇನು ಚಂದಲ್ಲ. ಇಲ್ಲ ಇಲ್ಲ ಇಷ್ಟವಾಗಿ ಹಠ ಮಾಡ್ತಾನೆ ಅಂದ್ರೆ ನಾ ಹೇಳ್ತೇನೆ ಕೇಳ್ರಿ. ಯಾರ್ಪುರ ದೂರ ನಿಲ್ಲೋ ತಾರನಾದಿ ಜೀವದಿಂದ ಪರನಾರಿ ಪರನಾರಿ ಪರನಾರರ ಕಂಡ ಹಿರಿ ಹಿರಿ ಹಿಗತಿ ಮಾರಿ ನೋಡಿ ನಗತಿ ಆ ಪರನಾರಿ ಪರನಾರಿ ಪರನಾರರ ಕಂಡ ಹಿರಿ ಹಿರಿ ಹಿಗತಿ ಮಾರಿ ನೋಡಿ ನಗತಿ ಮತ್ತುಣ್ಣಗ ಹೇಳತ್ತೀನ ಹತ್ತತೆಲಿ ರಾವ್ ಅಣ್ಣ ಸತ್ತ ಹೋದ ಸತ್ತ ಹೋದ ಸತ್ತ ಹೋದೋ ಹೆಣ್ಣಿಗಾಗಿ ಲಂಕ ಪತಿ ಅದೋ ಆವಸ್ತಿ ಆ ಸತ್ತ ಹೋದ ಸತ್ತ ಹೋದ ಸತ್ತ ಹೋದೋ ಹೆಣ್ಣಿಗಾಗಿ ಲಂಕ ಪತಿ ಅದೋ ಆವಸ್ತಿ ಬಾಳ ನಿನಗ ಹೇಳತ್ತೇನ ಬ್ಯಾಡಪ್ಪ ಬ್ಯಾಡಪ್ಪ ಬ್ಯಾಡಪ್ಪ ನಮ್ಮ ಪಲ ಅಪ ಕಿರತಿ ನಾ ಬಲುಗರತಿ ಬ್ಯಾಡಪ್ಪ ಬ್ಯಾಡಪ್ಪ ಬ್ಯಾಡಪ್ಪ ನನ್ನ ಪದ ಕಪ ಕಿರತಿ ನಾ ಬಲುಗರತಿ. ಅಣ್ಣ ತಾತೇನವ್ರ ಹೆಣ್ಣಿನ ಸಲುವಾಗಿ ಎಂಥವ್ರು ಯಾವ್ಯಾವ ಕಾಲದಾಗ ಹಾಳಾಗಿ ಹೋಗಿದಾರಲ್ಲ ಹೌದಿಲ್ಲ. ಹೌದು. ಸೀತಾಣ ಮೇಲೆ ಮನಸ್ಸು ಮಾಡಿ ರಾವಣನು ಕೆಟ್ಟ ಹೋದ, ದ್ರೌಪದಿ ಮೇಲೆ ಮನಸ್ಸು ಮಾಡಿ ಕೀಚಕನು ಸತ್ತ ಹೋದ, ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಇವರು ಅವರ ಪರಿಸ್ಥಿತಿ ಹಿಂಗಾಗೋದು ವಿನಾ ಕಾರಣ. ಎರಡನೇ ಹೆಣ್ಣು ಮಕ್ಕಳಂದ್ರೆ ತಮ್ಮ ಅಕ್ಕ ತಂಗಿ ತಾಯಿ ಸಮಾನ ಮಾಡಿ ನಡಿಬೇಕು. ಹೌದು. ಮನೆಯಲ್ಲಿ ಮದುವೆ ಹೆಂಡತಿ ಅಂತಹ ಸುಂದರಿ ಇದ್ದಾಳೆ, ಅವಳ ಹಿಂಬಲಿ ಯಾಕೆ ಇವರು ಜನ್ಮ ಮಾಡಬಾರ್ದು? ಮಾಡ್ಬೇಕಲ್ಲ ಕೇಳ್ರಿ. ರಾವಳ ಒಂದು ಸೀತಾಳ ಮೇಲೆ ಮನಸ್ಸು ಮಾಡಿ ಅವ ಒಂದು ಯುವತಿಯೊಳಗೆ ನೀ ಏಕಾಚಿತ ಒಂದ್ ತಲೆ ಮನುಷ್ಯ ಇವ್ರ ಬಣ್ಣ ಹತ್ತಿದ್ರ ನಿನ್ ತಲೆ ಏನು ಹೋಗ್ಬಿಡ ನಿಮ್ ಗೊತ್ತಾಯ್ತಾನ? ಇಲ್ಲ ಇಲ್ಲ ಅಂದ್ರೆ ಏನು ಇವ್ರಂತಾರ ಭೂಮಿ ಅನ್ನುವಂತ ಹೆಣ್ಣದ ಹೆಣ್ಣದ ಹೌದಲ್ಲ. ಹೌದು. ಅದೇ ಹೆಣ್ಣಿನ ಮೇಲೆ ಬತ್ಕಾರ ಮುಳಿಸಲೋದಲ್ಲ ಅಲ್ಲ ಅಂತಾರ ಇವರ. ಹೌದು ಹೌದಲ್ಲ. ಪ್ರಥಮದೊಳಗೆ ಇವರ ಭೂಮಿ ಇತ್ತ ಏನ? ಹಾ ಏಳು ಆಕಾಶವಿಲ್ಲ ಕ್ಯುಸು ಸ್ವರ್ಗ ಇಲ್ಲ ಸೂರ್ಯ ಚಂದ್ರ ಅಮ್ಮ ಇಲ್ಲ ಬ್ರಹ್ಮ ವಿಷ್ಣು ಇಲ್ಲ ಯಾರು ಇದೆಯಲ್ಲ. ಆಗ ನಾನೇ ಒಬ್ಬ ಇದ್ದೀನಿ ಶಿವಮೂರ್ತಿ, ನನಗಾಗಿ ಮಾಡಿಕೊಂಡಿದ್ದೇನ ನಿನ್ನ ಮೂರ್ತಿ ಮಾಡ್ಕೊಂಡೆ? ಹೌದು, ಯಾಕೆ ಮಾಡ್ಕೊಂಡೆ ಹೇಳ್ಲ? ಹೌದಲ್ಲ, ಪ್ರಥಮದಲ್ಲಿ ಇವರ ಭೂಮಿ ಇದ್ದಿರಿಕಲ್ಲ, ಇದ್ದಿದ್ದಿಲ್ಲ, ಏನ್ ಹುಟ್ಟಿತು? ಅಗುಣ ಹುಟ್ಟಿತು, ಅಗುಣ ನಿನ್ನ ಸಗುಣ ಹುಟ್ಟಿತು, ಸಗುಣ ನಿಸ್ಗುಣ ಹುಟ್ಟಿತು, ನಿಸ್ಗುಣ ನಿರ್ಗುಣ ಹುಟ್ಟಿತು, ನಿರ್ಗುಣದಿಂದ ಅಕಾರ ಹುಟ್ಟಿತು, ಅಕಾರದ ವಿಕಾರ ಹುಟ್ಟಿತು, ವಿಕಾರ ಡಕಾರ ಹುಟ್ಟಿತು, ಡಕಾರದ ಕಾರ ಹುಟ್ಟಿತು, ಆಕಾರ ಓಂಕಾರದಿಂದ ತಾತೆ ಆಕಾರಕ್ಕೆ ಬಂತು. ಆಕಾರಕ್ಕೆ ಯಾವ ಕಾಲಕ್ಕೆ ಬಂತು? ಅಲ್ಲಿ ಸಚ್ಚಿದ ಆನಂದ ಸ್ವರೂಪನು ಪರಮಾತ್ಮನು ತನ್ನ ಮಾಯನೊಳಗೊಂಡ ಕೂಡಿ ಆಕಾಶ ಉಂಟು ಮಾಡಿದರು. ಆಕಾಶದಿಂದ ವಾಯುವನ್ನು, ವಾಯುವಿನಿಂದ ಅಗ್ನಿಯನ್ನು, ಅಗ್ನಿಯಿಂದ ಜಲವನ್ನು, ಜಲದಿಂದ ನಿರ್ಮಲಿಸಿ ಪ್ರಳಯ ಕಾಲ ಒಟ್ಟಿಸಿಕೊಂಡರು. ಮುಂದೆ ಕೆಲ ಕಾಲ ಲಯಗಡೆ ಕಾರಣವಾಗಿ ಬ್ರಹ್ಮ ವಿಷ್ಣು ಮೇಸನ್ನು ಹುಟ್ಟಿಸಿದರು. ಅವರವರಿಗೂ ಅವರವರ ಕಾರ್ಯಗಳು ಗೊತ್ತು ಮಾಡಿ ಸಕಲ ಕಾಲ ನಿರಂತರವಾಗಿ ಸಾಗ ಹತ್ತಿದವು. ಮುಂದೆ ವಿಷ್ಣುವಿನ ನಾಭಿ ಕಮಲದಿಂದ ಚತುರ್ಮುಖಿ ಬ್ರಹ್ಮ ಹುಟ್ಟಿದ, ಬ್ರಹ್ಮನಿಂದ ಮತ್ಸ್ಯಂಬಸ್ಯ ಹುಟ್ಟಿದ, ಮತ್ಸ್ಯಂಬಸಿಂದ ಕಶ್ಯಪ ಮನುಷ್ಯ ಹುಟ್ಟಿದ, ಕಶ್ಯಪ ಮನುಷ್ಯಗೆ 14 ಮಂದಿ ಹೆಂಡರಿದ್ದರು. ಆದಿತಿ, ದಿತಿ, ಧನು, ಆದಿತ್ಯ ದೇವತೆಗಳು ಹುಟ್ಟಿದರು, ತಿಥಿಯಿಂದ ದೈತರು ಹುಟ್ಟಿದರು, ಧನುವಿನಿಂದ ದಾನವರು ಹುಟ್ಟಿದರು, ಹುಟ್ಟಿದ್ರು. ಉಳಿದ 11 ಮಂದಿ ಪತ್ನಿಯರಿಂದ ಸಕಲ ಸೃಷ್ಟಿಯು ಹುಟ್ಟಿತು. ಯಾರನ್ನ ಹುಟ್ಟಿತು? ಗಂಡಿನಿಂದ ಹುಟ್ಟಿತು. ಹೌದಲ್ಲ, ಏನಂತಾರ, ಭೂಮಿ ಹೆಂಗೆ ನಂದದ? ಹೌದಲ್ಲ, ಆದ್ರ ಭೂಮಿ ಮೇಲೆ ನಾವು ಕೂತಿದ್ದೇವೆ. ಆದ್ರ ಆ ಭೂಮಿ ಯಾರ ಮೇಲದ? ಆದಿ ಶೇಷ ನಾರಾಯಣ ಮೇಲದ. ಆದಿಶೇಷ ನಾರಾಯಣ ಹಡದವರ ಹೆಣ್ಣ ಅಥವಾ ಗಂಡು ಕೇಳು? ಹೆಣ್ಣು ಹಡದವರ ಹೆಣ್ಣ. ಹೆಣ್ಣ ಆದ ಸೃಷ್ಟಿ ನಿರ್ಮಾಣ ಮಾಡಿದ್ದಾರೆ. ಅವರು ಯಾರು? ಗಂಡ. ಗಂಡ. ಹೌದಲ್ಲ, ಆದಿಶೇಷ ನಾರಾಯಣ ಗಂಡು. ಹೌದಲ್ಲ, ಗಂಡಲ್ಲ, ಇರಲಿ ಇರಲಿ. ಹೌದಲ್ಲ, ಇವ್ರು ಏನಂತಾರ? ಏನಂತಾರ? ಆದಿಶೇಷ ನಾರಾಯಣ ಹಡದವರು ನಾನು ಅಂತಾರ. ಅಂದ್ರೆ ಹೆಣ್ಣಿನಲ್ಲಿ ಏನದ? ನಾನು ಅಂತ ಅಹಂಕಾರ. ಒಂಬತ್ತು ತಿಂಗಳ 9 ದಿವಸ ಹೆಣ್ಣಿನ ಗರ್ಭದಲ್ಲಿ ಇಟ್ಟುಕೊಂಡು 9 ದಿವಸ 9 ತಿಂಗಳ ಯಾವ ದಿವಸಕ್ಕೆ ಆಗ್ತದನೋ ಆ ಕಾಲಕ್ಕೆ ಶಿಶು ಈ ಭೂಮಿಗೆ ಬಂದ ಮೇಲೆ ನನ್ನ ಮಗು ನಾನು ಹಡಿದಿದ್ದೇನೆ, ನಾನು ಆಡಿಸಿದೆ ಅಂತಾರೆ ಅವರ. ಆದ್ರೆ ಹೆಣ್ಣಿನ ಗರ್ಭದಲ್ಲಿ 9 ದಿವಸ 3 ಪ್ರಥಮದೊಳಗೆ ಗಂಡಿನಲ್ಲಿ 3 ದಿವಸ ಗರ್ಭಧಾರಣ ಆಗಿರ್ತದ. ಆವಾಗ ತಾತ ಆ ಹೆಣ್ಣಿನ ಗರ್ಭದಲ್ಲಿ 9 ದಿವಸ ಆದ ಮೇಲೆ ಈ ಭೂಮಿಗೆ ಬರ್ತದ. ಆ ಭೂಮಿಗೆ ಬಂದ ಮೇಲೆ ತಾತ ಇವರ ಕುಸಿದ ಚಾಯಿಗಳಲ್ಲಿ ಅಮೃತದ ಹಾಲು ಇರಲಿಲ್ಲ, ಮಗ ಎಂಬ ಮಮಕಾರವಿಲ್ಲದೆ ಇವರು ಅಜ್ಞಾನ ಎಂಬ ಕತ್ತಲೊಳಗೆ ಮಲಿಕೊಂಡಿದ್ರು. ಆವಾಗ 3 ದಿವಸ ತಾತ ಆ ಶಿಶುವನ್ನು ಯಾರ ಬದುಕಿಸಿದ್ರು? ದೇವಲೋಕದ ಇಂದ್ರ ಆ ಶಿಶುವಿನ ಹೆಬ್ಬಳಲ್ಲಿ ಅಮೃತವನ್ನು ಹಾಕಿಟ್ಟಿದ್ದ. ಆ ಅಮೃತ ಸಿಪಿ ಶಿಶು ಬದುಕೊಂಡು ಆವ ಇವರು ಯಾವ ಕಾಲಕ್ಕೆ ಇವರ ಕುಸಿದ ಚಾಯಿಗಳಿಗೆ ಅಮೃತದ ಹಾಲು ಬಂದನು? ಆವಾಗ ನನ್ನ ಮಗು ಆವ ಇವರು ಹಾಲು ಕುಡಿಸಿದ್ರು. ಇರಲಿ ಇರಲಿ, ಆ ಹಾಲು ಗಂಡಿನೋ ಹೆಣ್ಣಿನೋ ಕೇಳೋಣ? ಕೇಳಲ್ಲ. ಹಾಲ ಗಂಡಿನೋ ಏನ್ ಹೆಣ್ಣಿನೋ? ಹೆಣ್ಣಿನ ಹೆಣ್ಣಿನಲ್ಲಿ ಏನ ಹಾಲು ಅವರು ತಾತೆಯ ಹೆಣ್ಣಿನ ಗೂಡೆ ಗಂಡ ಸಂಪರ್ಕ ಮಾಡದಿದ್ರ ಹಾಲು ಇಲ್ಲಿಂದ ಬರ್ತಾವು ಮತ್ತೆ ಹೆಂಗ ಬರ್ತಾವು? ಹೌದಲ್ಲ ಏವು ತಾತೆ ಯಾಕ್ರಿ? ಅವ್ರು ಏನಂದ್ರು? ಏನಂದ್ರೆ ಹೆಣ್ಣಿನ ಕೂಡ ಗಂಡಸ ಸಂಪರ್ಕ ಮಾಡಿದ್ರ ಹಾಲು ನಿಮ್ಮ ಹತ್ತಿರ ಹೆಂಗ್ ಬರ್ತಾವ ಮತ್ತೆ ಎಲ್ಲಿಂದ ಬರ್ತಾವ ಕೇಳ್ತಾರ ಅವ್ರು. ತಾತೆ ಹಾಲು ಜಾರಿ ಇರುವಾದ್ರೆ ಇವ್ರ ಹತ್ರ ಇಟ್ಕೋಬೇಕಾಗಿತ್ತು ಮತ್ತೆ ಹೆಣ್ಣಿನಲ್ಲಿ ಯಾಕೆ ಕೊಟ್ರು? ಹೌದಲ್ಲ ಕೇಳ ಏನ ಹಾಲು ನಿಮ್ಮ ಆದ್ರೆ ಆಗ್ಲಿ ಆದ್ರೆ ನಿಮ್ ಹತ್ತಿರ ಇಟ್ಕೋಬೇಕಾಯ್ತು, ಅವ್ರ ಹತ್ರ ಕೊಟ್ರಿಪ್ಪ. ಈ ದೇಹ ಹಣ್ಣು ಅಂತ ಮನಿ ಕಟ್ಟಿಸಿದವರು ಯಾರು? ಯಾರು? ನಾನು. ಹೌದು, ಎಲ್ಲಿ ಇರ್ಬೇಕಾಗಿದ್ದ ಆ ಸ್ಥಾನದಲ್ಲಿ ನಾನು ಇಟ್ಟಿದ್ದೀರಿ. ಅಂದ್ರೆ ಎಷ್ಟು ಮಾಡಿದ್ರೆ ಹೆಣ್ಣು ಬೇಕಲ್ಲ? ಬೇಕೇ ಬೇಕು. ಹೌದಿಲ್ಲ? ಹೌದು, ಗಂಡು ಹೆಚ್ಚಿಂದಲ್ಲ ಹೆಣ್ಣು ಹೆಚ್ಚಿಂದ. ಅಲ್ಲ ಅಲ್ಲ ತಾತ್ಯ, ಇವ್ರ ಮನಸ್ಸು ಮಾಡಿದ್ರು ಸಹಿತ ನನ್ನ ಮನಸ್ಸು ಮಾತ್ರ ಯಾವಾಗ ಕರೋದಿಲ್ಲ. ಯಾಕಂದ್ರೆ ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಸಿಕ್ಕರಕ್ಕೆ ಬೆಳಕಾಗಿ ಅಂದ್ರೆ ಇತರ ಅರ್ಥ ಗೊತ್ತಾಯ್ತು. ಚಂದವಾಗಿ ಆಗಲಿಲ್ಲ. ಇಲ್ಲ, ಭೂಮಿಯೊಳಗಿನ ಕಲ್ಲನ್ನು ತಂದು ಸುಟ್ಟರೆ ಅದು ಏನಾಗುವುದು? ಏನಾಗುವುದು? ಸುಣ್ಣಾಗುವುದು. ಸುಣ್ಣಾಗುವುದು. ಅದನ್ನು 5 ಮಲ್ಲಿಕಾರ್ಜುನ ಸಿಕ್ಕರಕ್ಕೆ ಹಚ್ಚಿದ್ರೆ ಆ ಮಲ್ಲಿಕಾರ್ಜುನ ಸಿಕ್ಕರವು ಎಷ್ಟು ಚಂದ ಕಾಣಿಸ್ತದೆ. ಅದರಂತೆ ಇವರ ಮದುವೆ ಹೆಂಡತಿ ಒಂದು ಮಲ್ಲಿಗೆ ಹೂ ಇದ್ದಂಗೆ, ಹೌದು, ನಮ್ಮಂತವರಂದ್ರೆ ಒಂದು ಬೇಲಿ ಮೇಗಿನ ಅವರಿ ಹೂ ಇದ್ದಂಗೆ, ನಮ್ಮ ಬೆನ್ನ ಹತ್ತಿ ಮಣ್ಣ ಮುಕ್ಕುದೇನು ಚಂದಲ್ಲ, ಸಳ್ಳತನ ಮದುವೆ ಹೆಂಡತಿ ಕೂಡ ಬಾಳೆ ಮಾಡಂತ ಹೇಳ್ರಿ. ಏನ ಅವ್ರೇನ್ ಹೇಳ್ತಾರ? ನಿನ್ನ ಮದ್ವೆ ಅಂತ ಎಂದಾಳ ಒಂದ್ ಮಲ್ಲಿಗೆ ಹೂ ಬಿದ್ದಂಗ, ಇವ್ರಿಂದಲ್ಲ ಇವ್ರ ಬೆಲಿ ಮೇಲೆ ಅರಿವು ಹೂ ಬಿದ್ದಂಗ, ಇವ್ರ ಮೇಲೆ ಮನಸ್ಸು ಮಾಡ್ಬೇಡ, ಮನ್ಯಾಗ ಮದ್ವೆ ಅಂತ ಹೇಳಾರು, ಚಂದ ಅಲ್ಲೇ ಇರ್ರಿ ಅಂತ ಹೇಳ್ತಾರ. ಹೌದು, ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ನಂದ ಗೊತ್ತಾಯ್ತೇನು? ಚಂದ್ರಪ್ಪ, ಆಕಾರವಿಲ್ಲದ ಗುಳಿಯು ನಿರಾಕಾರದ ಮೇಲೆ ಹೋಗುತ್ತಿರುವಾಗ ನೀರಿನ ಮೇಲಿನ ಗುಳಿಯು ಚಟ್ಟನೆಯ ಬಿಡುವ ಕ್ಷಣದಲ್ಲಿಯೇ ಮಾಯವಾಗಿ ಹೋಗಬಹುದು. ಹೌದಲ್ಲ, ಇಂದಿಲ್ಲ ನಾಳೆ, ನಾಳಿಲ್ಲ ನಾಡು ಎಂದಾರೂ ದುಸಿದಾಯಿ ತಾತ ಈ ದೇಹ ನಾಶ್ಯವಾಗಿ ಹೋಗದ. ಹೌದಲ್ಲ, ಇಷ್ಟ ಪ್ರೇಮದಿಂದ ನಾನು ಕರಿತಾ ಇದ್ದೇನೆ. ಇವರು ಯಾಕೆ ಬರುವಂತಾರ? ಏನು ಬೇಕಾಗ್ಯದ? ತಾತನವ್ರ ಯಾಕ್ರಿ? ಅವ್ರು ಏನ್ ಹೇಳ್ತಾರೋ, ಬೆಳ್ಳಿ ಬಂಗಾರ 60 ರೂಪಾಯಿ ಏನ್ ಬೇಕು ಬಿಡ್ತಿ ಕೂಡ ಕೇರ್ದಾರ. ಅವ್ರು ಬರೇ ಅಲ್ಲಿ ಬಂದ ಅವ್ರ ಮನೆಗೆ ಹೊಸಲ ಕಾಲು ಹಚ್ಚಿ ಸ್ವಲ್ಪ ವಿಶ್ರಾಂತಿ ತಕೊಂಡ ಹೋಗಂತ ಹೇಳ್ತಾರ ತಾತೇನವ್ರ. ಇಷ್ಟೋ ತನಕ ಬುದ್ಧಿ ಮಾತು ಹೇಳಿದ್ರು ಸಹಿತ ತಾತೆ ಇವ್ರಿಗೆ ಬುದ್ಧಿ ಅನ್ನುವಂಥದ್ದು ಎಳ್ಳಷ್ಟು ಬರಲಿಲ್ಲ. ಈಗ ಸದ್ಯ ನೋಡಿದ್ರೆ ಇವ್ರು ಮಾತಾಡೋ ಮಾತು ಕೇಳಿದ್ರೆ ನನ್ನ ಹಿಂಬಲಿದ್ದು ಅರ್ಗಿ ಗೆಳತಿರಲ್ಲ ನೋಡಿ ನಗತಾ ಇದ್ದಾರೆ. ಹೌದಿಲ್ಲ, ಯಾಕೆ ಹಿಂಗ ಹುಸಿರಂಗ್ ಮಾಡ್ತಾನೆ ಅಂತಾರಿಲ್ಲ ಅಂದ್ರೆ ನಾ ಹೇಳ್ತೇನೆ ಕೇಳ್ರಿ. ಆ ಕೇಳವ್ವ ಗೆಳತಿ ಹುಡುಗ ನಿನ್ನಂಗ ಮಾಡಲಿ, ಕೇಳುವ ಗೆಳತಿ ಹುಡುಗ ನಿನ್ನಂಗ ಮಾಡಲಿ, ಏನ ಹತ್ತೆನ ಬೆಣ್ಣ ಏನ ಹತ್ತೆನ ಬೆಣ್ಣ ಅವನ ಜನ ಹೋಗಲಿ. ಹತ್ತೆನ ಬೆಣ್ಣ ಏನ ಹತ್ತೆನ ಬೆಣ್ಣ ಅವನ ಜನ ಹೋಗು. ಮೆಲ್ಲ ಮೆಲ್ಲ ಕಸಲಗಿ ಹಚ್ಚಿದನ್ನ ನಮ್ಮ ಮೆಲ್ಲ ಮೆಲ್ಲ ಕಸಲಗಿ ಹಚ್ಚಿದನ್ನ ನಮ್ಮ ಒಣಗಿ, ಎಡತಾ ಕೂತ ಮೊಣಗಿ ಹಾ ಎಡತಾ ಕೂತ ಮೊಣಗಿ ದಿನ್ನ ಹತ್ತಂಟ ಸಾರಿಗಿ, ಎಡತಾ ಕೂತ ಮೊಣಗಿ ಹಾ ಎಡತಾ ಕೂತ ಮೊಣಗಿ ದಿನ್ನ ಹತ್ತಂಟ ಸಾರಿಗಿ. ತಾತ್ಯ, ಸುಳ್ಳ ಎರಡನೇದು ಹೆಣ್ಣು ಮಕ್ಕಳ ಮನೆಗೆ ಬರೋದಾ ಹೋಗೋದಾ ನಾಲ್ಕು ಮಂದಿ ನೋಡಿ ನಗ್ತಾ ಇದ್ದಾರೆ. ಹೌದು ತಾತ್ಯ, ನಾವು ನೋಡಿದ್ರೆ ಅತ್ತಿ ಮನೆ ಸ್ವಸ್ಥ ಇರ ಗಂಡುಳ್ಳ ಬಾಲೇರ. ಹೌದು, ಈ ಸುದ್ದಿ ಜರ್ ಕರ್ತಾ ತಾತ್ಯ, ನನ್ನ ಗಂಡ ಕೇಳಿದ್ರೆ ಇವನ ಒಂದು ಹದ್ದ ಸೀಳಿದಂಗ ಸೀಳಿ ಹೋಗದಾನ, ಸರಳತನ ಮದುವೆ ಹಿಂತಿ ಕೂಡ ಜನ್ಮ ಮಾಡಂತ ಹೇಳ್ರಿ. ಏನಂತಾರ ಗಂಡುಳ್ಗರ್ತಿರ್ತ ಮಹಾಪತಿ ಬರ್ತಿರ್ತ ಅತ್ತಿ ಮನೆ ಸೊಸಿ ತವ್ರ ಮನೆ ಹೆಣ್ಮಕ್ಳತ್ತ ಜರ್ ಕರ್ತಾ ನೀ ಜಬರ್ದಸ್ತ್ ಮಾಡಿ ಜಗ್ಗಿದ್ದ ಆದ್ರ ಅಕ್ಕಿ ಗಂಡ ನಿನ್ ಸಾಲ ಬಿಡುದಲ್ಲ ಸರಳ ಮದುವೆ ಹಂತ ಜನ್ಮ ಮಾಡಂತ ಹೇಳ್ತಾಳ. ಖಚಿತ ಮಹೋತ್ಸವದ ನಿಶ್ಚಿತ ಹೇಳತ್ತೀನಿ ಕೇಳ ಹುಡುಗಿ ಚಿತ್ತ ಕೊಟ್ಟ ಬೆಳ್ಳಿ ಬಂಗಾರ ಕೊಡುತ್ತೇನೆ ತಗೋ ಬೇಕಾದಷ್ಟ ಬಂದ ಓಯ ಹುಡುಗಿ ನೀನು ಮನಸ್ಸ ಹಸನಾಗಿಟ್ಟೇನೆ ಕುಡಕಿಲ್ಲ ಅಂದ್ರೆ ಕೇಳ ನಮ್ಮ ತಾತಾನ ಗಟ್ಟಿ ಮುಟ್ಟ ಈಗ ಸುಳ್ಳ ಅಂದರ ಸದ್ಯ ತಂದೇನ ತಗೋ ಬಂದ ಬಂಗಾರದ ನತ್ತ ಬಂಗಾರದ ಹಾಕಿಕೊಂಡ ಸುತ್ತಾಡಕೊಂಡ ಬಾರ ಹೋಗ ನೀನು ಇಂದ ಯಾರ ಕೊಟ್ಟಿದ್ರೆ ಕೇಳ ಹೇಳ ಹುಡುಗಿ ಆ ಹುಡುಗನ ಹೆಸರು ಇದನ್ನ ಬಿಟ್ಟ ಮತ್ತೇನ ಬೇಕ ಹೇಳ ಇಂದ ಹುಡುಗ ಅಲ್ಲ ನಾನು ತಾತ್ಯ ಮತ್ತೆ ಬಿಡಿ ಏನು ಬೇಡ ಬೇಳಿ ಕೊಡ್ತೇನೆ ಅಂದೇ ಒಂದ್ಸಲ ಬಂದು ಹೋದಂತ ಹೇಳು. ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ಜಯ ಮಂಗಲ ನೀರೋಳಿದವನಿಗೆ ಬಾರ ಪತವನಿಗೆ ನೀರೋಳಿದವನಿಗೆ ಬಾರ ಪತವನಿಗೆ ದಶಕಂಠ ಮಾರ ದಶಕಂಠ ಸಂಹಾರ ನೀ ಮಾಡಿದ ಪೂಪ ಜಯ ಮಂಗಲ ರಾಮ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ಜಯ ಮಂಗಲ ನೀರೋಳಿದ್ದವನಿಗೆ ಭಾರ ಪತ್ತವನಿಗೆ ದಶಕಂಠ ಸಂಹಾರ ದಶಕಂಠ ಸಂಹಾರ ನೀ ಮಾಡಿದ ಪೂಪ ಜಯ ಮಂಗಲ. ಇದುವರೆಗೆ ದಪ್ಪಿನಾಟ ರಾಧಾಕೃಷ್ಣ ಸಂವಾದ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಹುಕ್ಕೇರಿ ತಾಲೂಕಿನ ಕಡಪ ಮಲ್ಲಪ್ಪ ಉಪ್ಪಾರ ಹಾಗೂ ಸಂಗಡಿಗರು.